ನಾನು ಮಾಡುವಾಗ ಇನ್ನೊಬ್ರು ನೋಡ್ತಾರೆ ಕೇಳ್ತಾರೆ, ಅವರಿಗೆ ಮನದಟ್ಟು ಮಾಡಬೇಕು. ಮಾಡುವಾಗ ಅದರಲ್ಲಿ ನಮಗೆ ಗೊತ್ತಾಗ್ತದೆ ಅವರು ಬರುವಾಗ ಮಾತಾಡುವಾಗ ಯಾವ ಒಂದು ಒಂದು ಆಸಕ್ತಿ ಇರ್ತದೆ ಅಂತೇಳಿ ಅವ್ರಿಗೆ ಗೊತ್ತಾಗ್ತದೆ. ಆವಾಗ ನಾವು ಏನು ಮಾಡ್ತೇವೆ, ಅವರಿಗೆ ಆದಷ್ಟು ಒಂದು ಉತ್ತೇಜನ ರೀತಿಯಲ್ಲಿ ಒಳ್ಳೆ ರೀತಿ ಹೇಳಿದರೆ ಅದು ಅವರ ಜಾಗದಲ್ಲಿ ಮಾಡುವಾಗ ಅವರು ಏನಾದರೂ ವ್ಯತ್ಯಾಸ ಆದರೆ ಪುನಃ ಬಂದು ಎಲ್ಲಿ ಬೆಳೀತಾರೆ ಅಲ್ಲಿ ನೋಡಿಕೊಂಡು ಅದರ ಮಾಹಿತಿಯನ್ನು ಸಂಗ್ರಹಿಸಿ ಅಲ್ಲಿ ಹೋಗಿ ನಮ್ಮನ್ನು ಕರ್ಕೊಂಡು ಹೋಗಿ ಸಹ ತೋರಿಸುವಂಥದ್ದು ಇದೆ, ಏನು ಮಾಡಬೇಕು ಏನಾಗಿದೆ ಅಂತೇಳಿ. ಅದು ಒಳ್ಳೆಯ ಒಂದು ಲಕ್ಷಣ ಅಂತ ಹೇಳ್ಬೋದು. ನೀವು ಈ ಸಾವಯವ ತರಕಾರಿ ಕೃಷಿಗೆ ಬಂದು ಎಷ್ಟು ವರ್ಷ ಆಯಿತು, ಎಷ್ಟು ವರ್ಷದ ಅನುಭವ ನಿಮ್ಮದು? ನಾನು ಸಣ್ಣದಿಂದ ನನ್ನ ಅಜ್ಜ ಮತ್ತು ತಂದೆಯವರೊಟ್ಟಿಗೆ ಶಾಲೆಗೆ ಹೋಗಿ ಆಮೇಲೆ ಹೊರಗಡೆ ನಮ್ಮ ಜೀವನ ವೃತ್ತಿಗೋಗಿ ನಾವು ಮಂಗಳೂರಲ್ಲಿ ಹೋಟೆಲ್ ಉಡ್ ಸೈಡ್ ಅಂತೇಳಿ ಅಲ್ಲಿ ಟೆಕ್ನಿಷಿಯನ್ ಕೆಲಸ ಮಾಡಿದೆ. ಅಲ್ಲಿಯ ಶಿಸ್ತು ಉಂಟಲ್ಲ, ಆ ಮೋಹಿನಿ ಅಪ್ಪಾಜಿ ನಾಯಕರ ಒಂದು ಶಿಸ್ತಿನಲ್ಲಿ ನಾವು ಬೆಳೆದವರು. ಯಾಕೆಂದರೆ ಒಳ್ಳೆ ಒಂದು ಏನಾದರೆ ಮಕ್ಕಳಿಗೆ ಮತ್ತು ಕೆಲಸಕ್ಕೆ ಅದರ ಒಟ್ಟಿಗೆ ನಾವು ಏನು ಬೆರೀತೇವೆ ಅದು ಆಮೇಲೆ ನಾವು ಕೃಷಿ ಪ್ರತಿಯೊಂದು. ಯಾಕೆಂದ್ರೆ ಅವರು ಒಂದು ಒಂದು ಓಮಂಜೂರಿನಲ್ಲಿ ಒಂದು ಶಾಲೆಯನ್ನು ತೆರೆದಿದ್ದಾರೆ, ಅಲ್ಲಿ ಆ ಶಾಲೆ ಮಕ್ಕಳಿಗೆ ಬೋಧನೆ ಮಾಡುವಂಥದ್ದು ಅದಕ್ಕೆ ನಮಗೆ ಅನುಕರಣೀಯವಾಗಿದೆ. ಶಾಲೆಯಲ್ಲಿ ಕಲ್ತಿರುವಂತಹ ಒಂದು ಶಿಸ್ತಿನ ಜೀವನವನ್ನು ನಿಮ್ಮ ಮುಂದಿನ ಜೀವನದಲ್ಲಿಯೂ ಕೂಡ ನೀವು ಅಳವಡಿಸಿಕೊಂಡಿದ್ದೀರಿ. ಹೌದು. ಈಗ ಸ್ವಲ್ಪ ಈ ಸಾವಯವ ಕೃಷಿಯ ಬಗ್ಗೆ ಬರುವ, ಸಾವಯವ ಅಂದರೆ ಏನು ನಿಮ್ಮ ಅರ್ಥದಲ್ಲಿ, ಸಾವಯವ ಕೃಷಿ ಅಂದರೆ ಏನು, ಹೇಗೆ ಇದನ್ನು ಅನುಷ್ಠಾನ ಮಾಡ್ತೀವಿ? ಅಲ್ಲ, ಇದರ ಬಗ್ಗೆ ಹೆಚ್ಚಾಗಿ ನಾನು ಹೇಳಿದಲ್ಲ, ನಮಗೆ ನಾನು ತಿಳಿದಾದ ಒಂದು ವಿಷಯನ ಮಾತಾಡಲಿಕ್ಕೆ ಇಚ್ಛಪಡ್ತೇನೆ. ನಮ್ಮಲ್ಲಿ ನಿಜವಾಗಿ ಸಾವಯವ ಬೆಳೆಯುವಾಗ ಒಂದು ದನ ಆಕಳು ಬೇಕೇ ಬೇಕು, ಅಥವಾ ಆಡು ಇದ್ರೂ ಆಗ್ತದೆ, ಆದರೆ ದನಕ್ಕಿಂತ ಮಿಗಿಲಾದ್ದು ಯಾವುದಿಲ್ಲ ಖಂಡಿತ ಹೇಳ್ತೇನೆ. ಅದರ ಒಟ್ಟಿಗೆ ನಾವು ದನವನ್ನು ಕಟ್ಟಿ ಹಾಕಿ ಗುಡ್ಡೆಯಿಂದ ತರಗೆಲೆ ಸೊಪ್ಪು ತಂದು ಅದನ್ನು ಹಟ್ಟಿ ಗೊಬ್ಬರ ಅಂತ ಹೇಳ್ತೇವೆ. ಮತ್ತೆ ಅದರ ಸಾಂಪ್ರದಾಯಿಕ ರೀತಿಯಲ್ಲಿ ಹಟ್ಟಿಗೊಬ್ಬರ ಹಟ್ಟಿಗೊಬ್ಬರ ಆದಮೇಲೆ ಹಟ್ಟಿಯಿಂದ ಹೊರಗೆ ಬಂದ ಆ ನೀರಿನ ಏನಿದು ಗಂಜಾಳ ಯಾವುದು ಹೇಳ್ತಾರೆ, ಅದನ್ನು ಶೇಖರಣೆ ಮಾಡಿ ನಾವು ಅಂಗಡಿಯಿಂದ ಇದು ಯಾವುದು ಯೂರಿಯಾ ಏನು ತರುವ ರಾಸಾಯನಿಕ ತರುವ ಬದಲು ಇದರಲ್ಲಿ ಎಲ್ಲ ಇದೆ ಅಂತ ಹೇಳಬೇಕೆ ನಮಗೆ ಖುಷಿ ಆಗ್ತದೆ. ಮತ್ತೆ ಅದನ್ನು ಹಾಕಿದ್ಮೇಲೆ ಅದು ಬರುವಂತೂ ಆ ಚಿಗುರಿನ ಒಂದು ಗುಣಮಟ್ಟ ಮತ್ತು ಒಂದು ನಗು ಮಗದ ಒಂದು ಚಿಗುರು ಅದರಲ್ಲಿ ಏನಂದ್ರೆ ಒಂದು ಹಾತೆ ಅಥವಾ ಏನಾದರೂ ಒಂದು ಅದರಲ್ಲಿ ಕೂತು ತಿನ್ನುವ ಕ್ರಿಮಿಕೀಟಗಳು ಕೂತು ತಿನ್ನುವಂಥದ್ದು ಭಾರಿ ವಿರಳ. ಯಾಕೆಂದರೆ ಅದು ಮುಟ್ಲಿಕ್ಕೆ ಬರುದು. ಯಾಕೆಂದರೆ ನಾವು ತುಂಬ ಕಡೆ ನೋಡ್ತೇವೆ ಒಂದು ದನವನ್ನು ಕಟ್ಟಿ ಹಾಕಿದರೆ ಅಲ್ಲಿ ಮೇಯ್ದುಕೊಂಡು ಅಲ್ಲಿ ಹಾಕಿದ ಯಾವುದು ಸಗಣಿ ಇದು ಅಲ್ಲಿ ಏನು ಬರುವುದೇ ಇಲ್ಲ, ಅದು ಕಂಡಿದ್ದೇವೆ. ಮತ್ತು ನಮ್ಮ ರುಡ್ಸೆಟ್ ಧರ್ಮಸ್ಥಳ ಇಂಥ ಕಾವಂದರ ಒಂದು ಇದರಲ್ಲಿ ನಡೆದ ಇದರಲ್ಲಿ ಪ್ರತಿಯೊಬ್ಬರು ರೈತರು ಸಿರಿಸಿ ಇರ್ಬೋದು ಎಲ್ಲಿಂದ ಬಂದ ರೈತರು ಅವರು ಎಲ್ಲ ಹೇಳೋದು ಅದೇ. ಯಾಕೆಂದರೆ ನಮಗೆ ಅದೊಂದು ಇದ್ದರೆ ಅದು ಕಾಮಧೇನು ನಮಗೆ ಒಂದು ದೇವರ ವರ ಅಂತ ಹೇಳ್ಬೋದು. ಅದನ್ನು ನೋಡಿಕೊಂಡು ನಿಜವಾಗಿ ಒಂದು ಕೃಷಿ ಮಾಡಿದರೆ ನಮಗೆ ಯಾವುದು ಔಷಧಿಯ ಪೆಸ್ಟಿಸ್ ಯಾವುದು ನಮಗೆ ಅಗತ್ಯ ಇಲ್ಲ ಕಾಣುತ್ತೆ, ನಮಗೆ ಖಂಡಿತ ಬೇಡ. ಈಗ ಸಗಣಿ ಮತ್ತು ಗಂಜಾಳದ ಉಪಯೋಗ ಹೇಗೆ ತರಕಾರಿ ಕೃಷಿಗೆ, ಅದನ್ನು ಹೇಗೆ ಬಳಕೆ ಮಾಡ್ತೀರಿ ನೀವು? ಸಗಣಿಯನ್ನು ನಾವೊಂದು ಡ್ರಮ್ಮು ಅದರಲ್ಲಿ ಶೇಖರಣೆ ಮಾಡಿ ಇಡೋದು, ಮತ್ತು ಅದು ಗಂಜಾಳವನ್ನು ಸ್ವಲ್ಪ ಅದಕ್ಕೆ ಮಿಕ್ಸ್ ಮಾಡ್ತೇವೆ, ಇಲ್ಲದೆ ಬೇರೆ ಇಟ್ಟು ಆಗ್ತದೆ, ಹಳತಾದಷ್ಟು ಒಳ್ಳೆಯದು ಸರಿ ಕಾಣ್ತದೆ ನಮಗೆ. ಅದನ್ನು ಒಂದು 10-15 ದಿವಸ ಕುಳಿಯಲಿಕ್ಕೆ ಬಿಡುವಂಥದ್ದು ಪದ್ಧತಿ, ಅಥವಾ ಸ್ಲರಿ ನಮ್ಮಲ್ಲಿ ಗೋಬರ್ ಗ್ಯಾಸ್ ಇದ್ದರೆ ಆ ಸ್ಲರಿ ಅದಕ್ಕೆ ಏನೂ ಇದು ಮಾಡಲಿಕ್ಕೆ ಇಲ್ಲ, ಅದನ್ನು ಸ್ಲರಿಯನ್ನು ತಗೊಂಡೋಗಿ ಆದಷ್ಟು ತೆಳ್ಳಗೆ ಮಾಡಿ ನಮಗೆ ಬೇಕಾದ ರೀತಿ ದಪ್ಪಕ್ಕೆಲ್ಲ ಬುಡ ಬಿಟ್ಟು ಸ್ವಲ್ಪ ಬೇರೆ ದೂರದಲ್ಲಿ ಹಾಕಿದರೆ ಮತ್ತು ಮೇಲುಗಡೆಯಿಂದ ಸ್ವಲ್ಪ ಒಣಗಿದ ತರಗೆಲೆ ಏನಾದರೂ ಹಾಕಿದರೆ ಒಳ್ಳೆಯದು. ಯಾಕೆಂದರೆ ಅದು ಬಿಸಿಲಿಗೆ ಆವಿಯಾಗಬಾರ್ದು, ಆವಿಯಾಗಬಾರ್ದು, ಹಾಗೆ ಉಪಯೋಗ ಮಾಡ್ತೇವೆ. ಮತ್ತು ಅದರಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಸಗಣಿ ಗೊಬ್ಬರ, ಸಗಣಿ ಮತ್ತು ಗಂಜಾಳ ಬೇರೆ ಇಟ್ಟು, ಆಮೇಲೆ ನೆಲಗಡಲೆ ಹಿಂಡಿ ಅದನ್ನು ಬೇರೆ ಇಟ್ಟು, ಅರಳಿಂಡಿ ಅದನ್ನು ಬೇರೆ ಇಟ್ಟು, ಒಂದು 15 ಮಿನಿಟ್ ಪ್ರಮಾಣದಲ್ಲಿ ಅದನ್ನು ಮಿಕ್ಸ್ ಮಾಡಿ ಮತ್ತು ಮಿಕ್ಸ್ ಮಾಡಿ ಹಾಕುವಂಥದ್ದು. ಅದರಲ್ಲಿ ನೆಲಗಡಲೆ ಹಿಂಡಿಯಲ್ಲಿ ಒಂದು ಸಮಸ್ಯೆ ಉಂಟು, ಏನು ಕಡ್ಡಿ ಅದರಲ್ಲಿ ಒಂದು ತುಂಡು ಇರ್ತಾರಲ್ಲ ನೆಲಗಡಲೆದು ಏನೋ ಇರ್ಬೋದು, ಅದಕ್ಕೆ ಇರುವ ಕಾಟಗಳು ಸ್ವಲ್ಪ ಜಾಸ್ತಿ, ಬೇರನ್ನು ತಿಂತವೆ, ಅದು ಬೇರನ್ನು ತಿನ್ನುವಾಗ ನಮಗೆ ಇಲ್ಲಿ ಸಮಸ್ಯೆ ಆಗ್ತದೆ. ಅದನ್ನು ಸ್ವಲ್ಪ ನೆಲಗಡಲೆಯನ್ನು ಹಾಕಿದ ಮೇಲೆ ಚೆನ್ನಾಗಿ ನಮ್ಮ ನೈಲನ್ ಬಲೆ ಅಥವಾ ಸೋಸುವ ಅಂತ ಇದರಲ್ಲಿ ಸೋಸಿಬಿಟ್ಟು ಅದಕ್ಕೆ ನಾವು ಮಿಕ್ಸ್ ಮಾಡಿ ಹಾಕಿದ್ರೆ, ಮತ್ತು ಹಾಕುವಾಗ ನಾವು ಬೆಳಗಿನ ಹೊತ್ತು ಹಾಕಿದ್ರೆ ಒಳ್ಳೇದಕ್ಕಂತ, ಯಾಕಂದರೆ ಇರುವೆ ಬಂದರೆ ಏನೋ ಗೊತ್ತಾಗ್ತದೆ, ಬರುವುದಿಲ್ಲ. ಸ್ವಲ್ಪ ಬೇಕಿದ್ರೆ ಬೇವಿನ ಹಿಂಡಿ ಕೂಡ ಸೇರಿಸ್ಕೋಬಹುದು. ಬೇವಿನ ಹಿಂಡಿ ಹಾಕ್ತೇವೆ, ಬೇವಿನ ಹಿಂಡಿ ಸಹ ಸ್ವಲ್ಪ ಬೇರೆ ಇಟ್ಟು ಜಾಸ್ತಿ ಹಾಕಬಾರ್ದು. ಬೇವಿನ ಹಿಂಡಿ ಒಳ್ಳೆ ಗುಣಮಟ್ಟದ ಮದುವೆ ಬೇಕು, ಯಾಕಂದರೆ ಅಂಗಡಿಯಲ್ಲಿ ತಂದದರಲ್ಲಿ ಸ್ಮೆಲ್ ಇರ್ತದೆ, ಕಹಿ ಏನು ಇರ್ತದೆ, ಅದು ನಂಬಲಿಕ್ಕೇನೆ ಬರುವುದಿಲ್ಲ, ಅದು ಖಂಡಿತವಾಗಿ ಹೇಳಿದೆ. ಕಲಬೆರಕೆ ಆಗಿರ್ಬೋದು. ಹೌದು, ಕಲಬೆರಕೆ ಆಗಿರ್ಬೋದು. ಮತ್ತು ನಮಗೆ ತೋಟಗಾರಿಕೆಯಿಂದ ಇದ್ದವರು ಈಗ ಇದ್ದವರು ಮತ್ತು ಮೊದಲು ಸಂಜೀವ ನಾಯ್ಕರು ಮತ್ತು ಸೂರ್ಯ ದೇವಸ್ಥಾನದಲ್ಲಿ ಒಬ್ಬರು ಪ್ರಭಕರ್ಮಯ್ಯ ಅವರೊಟ್ಟಿಗೆ ನಾವು ಹೋಗಿ ಸ್ವಲ್ಪ ಅವರು ಹೇಳು ಮಾತನ್ನು ಕೇಳಿಕೊಂಡು ನಮಗೆ ಅದೊಂದು ಮಾಡುವ ವಿಧಾನ ಮತ್ತು ಒಂದು ನಂಬಿಕೆ ಖಂಡಿತ ಕೊಟ್ಟಿದ್ದಾರೆ ನಮಗೆ. ಹೀಗೆ ಮಾಡ್ತೇವೆ. ಹಾಂ, ಈಗ ಬೀಜವನ್ನು ಬಿತ್ತನೆಗಾಗಿ ಸಂಗ್ರಹಿಸಿ ಇಡುವಂತಹದ್ದು, ಅದರ ಒಂದು ಸಂರಕ್ಷಣೆ ಮಾಡುವುದೆಲ್ಲ ಹೇಗೆ? ನೀವು ವಿಶೇಷವಾಗಿ ಅಲಸಂದೆ ಮತ್ತು ಬೆಂಡೆ ತರಕಾರಿಯನ್ನು ಮಾಡುವಂಥವ್ರು. ಹೌದು, ಬೆಂಡೆ ಏನಂದರೆ ಈಗ ಕೃಷಿ ವಿಜ್ಞಾನ ಕೇಂದ್ರ ಪ್ರಥಮ ಬ್ರಹ್ಮಾವರ ನಾನು ಎಣಿಸ್ಕೊಡ್ತೇನೆ, ಯಾಕಂದರೆ ಅಲ್ಲಿ ನೋಡಿದ್ದು ಆ ವಿಜ್ಞಾನಿಗಳ ಹತ್ರ ಒಟ್ಟಿಗೆ ನಾವು ಬೆಸೆದು ಅಲ್ಲಿಯ ಒಂದು ತೋಟದಲ್ಲಿ ಬೆಂಡೆಯನ್ನು ವಿದ್ಯಾರ್ಥಿಗಳಿಂದ ಮಾಡಿಸಿ ರೈತರಿಗೆ ವಿತರಣೆ ಮಾಡ್ತಾಯಿದ್ದರು. ನಾವು ಅಲ್ಲಿಂದ ತರ್ತೇವೆ. ತರುವಾಗ ಏನಾಯ್ತಂದರೆ ಒಬ್ಬರು ರೈತರಿಗೆ ಸಿಕ್ಕಲಿಲ್ಲ, ಅದು ಕೇರಳ. ಅವರೊಂದು 1 ಕೆಜಿ ಬೇಕಿತ್ತು, 10 ಕೆಜಿ ಕೊಟ್ಟರು. ನಾನು ಅವರಿಗೆ ಕೊಟ್ಟೆ, ನನ್ನದಲ್ಲಿ ತೆಗೆದು ಕೊಟ್ಟೆ, ನಾನು ಕಡಿಮೆ ಆಗಿದ್ದಕ್ಕೆ ನೀವು ಕೊಂಡೋಗಿ. ಅಲ್ಲಿಂದ ನಮಗೆ ಒಂದು 16 ರೈತರ ಒಂದು ಸಂಪರ್ಕ ಆಯಿತು. ಯಾಕಂದರೆ 1 ಎಕರೆ ಮೇಲೆ ಅವರು ಬೆಂಡೆ ಇವತ್ತು ಮಾಡ್ತಾಯಿದ್ದಾರೆ. ಅದರೊಟ್ಟಿಗೆ ಇನ್ನೊಬ್ಬರು ಸ್ನೇಹಿತರವ್ರದ್ದು, ಅವರು ಕೂಡ 1 ಎಕರೆ ಮಾಡ್ತಾರೆ. ಅವರಿಗೆ ಭೂಮಿ ಇಲ್ಲ, ನೀರು ಇಲ್ಲ, ಜಾಗವನ್ನಲ್ಲಿ ಜಾಗವನ್ನು ಏನು ಮಾಡಿದ್ರು, ಅದು ಸಹ ಕೆಂಪು ಹಳದಿ ಕೆಂಪಿನ ಹೂ ಬರುವಾಗ ಅಂಟಲ್ಲ, ಅದನ್ನು ನೋಡಿ ನಮಗೆ ಆಶ್ಚರ್ಯ ಏನು ಮಾಡ್ತಾರೆ ಅಂತ. ಮತ್ತು ಅವರು ಮಾಡುವ ವಿಧಾನ ಅಂದರೆ ಹಾರೆ ಪಿಕ್ಕಸ್ ಏನು ಅವರಿಗೆ ಅಗತ್ಯ ಇಲ್ಲ, ಒಂದು ಟಿಲ್ಲರ್ನ ಉಳುಮೆ ಮಾಡೋದು, ಆಮೇಲೆ ಚಂದ ಮಾಡಿ ಅವರ ಆಲೋಚನೆ ಶಕ್ತಿ ಅದಕ್ಕೆ ಒಂದು ಜೋಡಣೆ ಮಾಡಿ ಅದರಲ್ಲಿ ಸಾಲು ಮಾಡಿ ಅದರಲ್ಲಿ ಬಿತ್ತನೆ ಮಾಡಿ ಬೇಕಾದ ಕಂಪೋಸ್ಟ್ ಗೊಬ್ಬರವನ್ನು ಅದಕ್ಕೆ ಹಾಕೋದು, ನೀರು ಕೊಡೋದು. ಅದು 55 ದಿನದಲ್ಲಿ ಅವರಿಗೆ ಹೂ ಬಿಟ್ಟು ಕಾಯಿ ಬಿಡಲಿಕ್ಕೆ ಶುರುವಾಗ್ತದೆ. ಅದರ ಒಂದು ಜ್ಞಾನ ನಮಗೆ ಸಿಕ್ಕಿದೆ. ಅಲ್ಲಿಂದಲೇ ನಾವು ಬೀಜ ಈಗ ಯಾರಲ್ಲಿ ಉಂಟು, ಯಾರಿಗೆ ಬೇಕು, ಅವದನ್ನು ನೋಡಿಕೊಂಡು ನಾವು ಬೆಳೆಸುವಂಥ ಪದ್ಧತಿ. ಮತ್ತು ಬೀಜ ತಂದು ಇಡುವಾಗ ನಮ್ಮಲ್ಲಿ ಒಂದು ಸಮಸ್ಯೆ, ಮೊದಲು ಅಡಿಕೆ ಕಟ್ಟಿಗೆಯ ಒಂದು ಒಲೆ ಇರುವಾಗ ಬೀಜವನ್ನು ಸಂಗ್ರಹ ಮಾಡಲಿಕ್ಕೆ ಒಳ್ಳೆಯದಿತ್ತು, ಉಪಯೋಗಿಸ್ತಾಯಿದ್ರಿ. ಹೌದು, ಇವಾಗ ಅದು ಕಡಿಮೆ ಆಗಿದೆ, ಆದರೂ ಕೂಡ ನಮಗೆ ತೊಂದರೆ ಇಲ್ಲ, ಮಾಡಿಕೊಂಡು ಬರ್ತೇವೆ. 4 ಗೆರಟೇನೋ ಸಿಪ್ಪೆನೋ ಕಾಯಿ ಸಿಪ್ಪೆನೋ ಹಾಕಿ ಮಾಡ್ಬೋದು. ಹೌದು, ಮಾಡ್ತೇವೆ. ಆ ರೀತಿಗೊಂಡು ಮಾಡಿಕೊಂಡು ಇಡುವಂಥದ್ದು. ಮತ್ತು ಯಾಕಂದರೆ ಈ ಬೆಂಡೆ ಮತ್ತು ಅಲಸಂದೆ, ಅಲಸಂದೆ ಈಗ ಏನಾಗಿದೆ ಅಂದರೆ ಆ್ಯಕ್ಚುಲಿ ಹೇಳಬೇಕಾದ್ರೆ ಒಂದು 9 ಇಂಚು 10 ಇಂಚು ಅಥವಾ ತಪ್ಪಿದ್ರೆ 12 ಇಂಚು ಉದ್ದದ ಒಂದು ಅಲಸಂದೆ, ಅದಕ್ಕೆ ಯಾವುದೂ ರೀತಿಯಲ್ಲಿ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದು ಅಷ್ಟು ಗುಣಮಟ್ಟದ್ದು ಇದೆ. ಅದು ಅಂಗಡಿಯಲ್ಲಿ ಕೊಂಡೋದ್ರೆ ಮೀಟರ್ ಲತ್ತನೆ ಮಾತ್ರ ಕೊಂಡೋದು, ಇದನ್ನು ಕೊಂಡ್ಲಿಕ್ಕೆ, ಯಾಕೆಂದ್ರೆ ನಾವು ಅಲ್ಲಿ ಸೋಲ್ತೇವೆ. ಅದೇ ಒಂದು, ಅದು ಸೋತರೂ ಪರವಾಗಿಲ್ಲ, ನಮಗೆ ವ್ಯಾಪಾರಕ್ಕಲ್ಲ, ನಮ್ಮ ಸ್ವಂತ ಖರ್ಚಿಗೆ ನಮ್ಮ ಕುಟುಂಬಕ್ಕೆ. ನಾವು ಯಾಕಂದರೆ ಒಂದು 10-15 ಜನ ನಮ್ಮ ಪಕ್ಕದಲ್ಲಿ ಇರ್ತಾರೆ, ಅವರಿಗೆ ನಾವು ಏನಾದರೂ ಕೊಟ್ಟರೆ ಅವರು ಏನಾದರೂ ನಮಗೆ ಕೊಡ್ತಾರೆ. ಅದರ ಆ ರೀತಿಯಲ್ಲಿ ನಾವು ನಡೆಸ್ಕೊಂಡಿವಿ. ಮತ್ತು ಶೇಖರಣೆ ಅಂದರೆ ಜಾಗದಮ್ಮಿಗೆ ಅದು ತೇವಾಂಶ ಬರಬಾರ್ದು ಅಷ್ಟೇ. ಈಗ ಮೀಟರ್ ಅಲ್ತಂಡಿಗೂ ಈ 1 ಫೀಟು ಉದ್ದದ ಅಲ್ತಂಡಿಗೆ ಏನು ವ್ಯತ್ಯಾಸ? ಅದು ನೋಡಿ, ಒಂದು ಹಚ್ಚಿಯಲ್ಲಿ ಏನಾದ್ರು ವ್ಯತ್ಯಾಸ ಉಂಟು? ಖಂಡಿತ ಹೇಳ್ತೇನೆ. ಯಾಕೆಂದರೆ ಈಗ ನಾವೊಂದು ಹಣ್ಣು, ನಮ್ಮ ತೋಟದಲ್ಲಿ ಯಾವುದು ಒಂದು ಹಣ್ಣು, ಪಪ್ಪಾಯಿ ಅಂತ ಹೇಳ್ಬೋದು ಅಥವಾ ಸೀತಾಫಲ, ಇನ್ನಿತರ ಯಾವುದು ಹಣ್ಣು ತೆಗೆದರೆ, ಮತ್ತು ಕಾಟು ಮಾವು ಅದೆಲ್ಲ ನೋಡಿದ್ರೆ ಉಂಟ, ನಮ್ಮ ಗುಡ್ಡದಲ್ಲಿ ಅಪರೂಪಕ್ಕೆ ಸಿಗುವಂತ ಸಿಕ್ಕಿದ್ರೆ ಅದರಷ್ಟು ರುಚಿ ಯಾವುದು ಬರದೆ. ಇದು ಕೂಡ ಹಾಗೆ. ಮತ್ತು ಅದು ಮೀಟರ್ ಲತ್ತನೆ ರುಚಿ ಇಲ್ಲುವ ಇದೆ, ಇಲ್ಲಂತ ಹೇಳಬಾರ್ದು, ಇದೆ. ಯಾಕೆಂದರೆ ಈ ಸಾವಯವದಲ್ಲಿ ಬೆಳೆದಂಥದಕ್ಕೆ ರುಚಿ ಜಾಸ್ತಿ. ಮತ್ತು ಹೊರಗಿನಿಂದ ಈಗೆಲ್ಲ ನಮ್ಮ ದಕ್ಷಿಣ ಕನ್ನಡದಲ್ಲಿ ಅಳಸಂದೆ ಆಗುವುದಿಲ್ಲ, ಈಗ ಆಗ್ತಾ ಉಂಟು, ಆದರೆ ಅದು ರುಚಿ ಕಡಿಮೆ. ಯಾಕಂದರೆ ಫರ್ಟಿಲೈಸರ್ ಉಪಯೋಗ ಮಾಡಿದ್ರೆ ರುಚಿ ಕಡಿಮೆ. ಇದು ಈ ಸಾವಯವದಲ್ಲಿ ಬೆಳೆದ್ರೆ ಅದರ ರುಚಿ ಮತ್ತು ಅದರ ಗುಣಮಟ್ಟ, ಯಾಕೆಂದರೆ ಅದರಲ್ಲಿ ಏನು ತಿಂದರೆ ಏನು ನಮಗೆ ಸಮಸ್ಯೆ ಇಲ್ಲ. ಈಗ ಸ್ವಲ್ಪ ಕೀಟ ಮತ್ತು ರೋಗಗಳ ನಿರ್ವಹಣೆ ಬಗ್ಗೆ ಹೇಳಿ. ಈಗ ಬೆಂಡೆಯಲ್ಲಿ ಹಳದಿಯಾಗುವಂಥ ಒಂದು ಸಮಸ್ಯೆ ಇರ್ತದೆ, ಅಥವಾ ಅಲಸಂದೆಯಲ್ಲಿ ಬಂಬೂಚಿಯಂಥ ಒಂದು ಕೀಟಗಳ ಸಮಸ್ಯೆ ಇರ್ತದೆ, ಇದರ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತೀರಿ ಸಾವಯವ ರೀತಿಯಲ್ಲಿ? ಅಲ್ಲ, ಬೆಂಡೆಯಲ್ಲಿ ನಾನು ಈಗ ಈ ಸರಿ ಒಂದು ಕಲಿತದ್ದು ಏನಂದರೆ, ಎಲ್ಲ ಹೇಳ್ತಾರೆ ಅದು ಹಳದಿ ಆಗ್ತದೆ ಅಂತೇಳಿ. ನನಗೆ ಸಹ ಧೈರ್ಯ ಇಲ್ಲ, ಯಾಕೆಂದರೆ ಎಲ್ಲ ಕಡೆ ನೋಡುವಾಗ ಹಳದಿ ಖಂಡಿತ. ಈ ಸರಿ ಕಳೆದ ಸರಿ ನಾನು ಅಲಸಂದೆಯಲ್ಲಿ ಒಂದು ವಿಷಯವನ್ನು ಮಾರ್ಗದ ಬದಲಿ ಹಾಕಿದಾಗ ಹರಳಿಂಡಿ ಯಾವುದೆಲ್ಲ ಇದೆ ಅದರ ಒಂದು ಹಾಕಿ, ಆಮೇಲೆ ಆ ಬುಡಕ್ಕೆ ಗೊಬ್ಬರ ಸಹ ಕೊಡಲಿಲ್ಲ ನಾನು. ಅದು ಕಪ್ಪಗೆ ಆಗಿ ಕಾಯಾಗಿ ಆಯಿತು, ಆಮೇಲೆ ಅದರಲ್ಲಿ ರೋಗ ಸಹ ಕಡಿಮೆ ಅದರಿಂದಾಗಿ. ಮತ್ತು ಬೆಂಡೆ ನಾ ಹೇಳೋದು, ಆ ಮಣ್ಣಿನಲ್ಲಿ ಸತ್ವವೇ ಇಲ್ಲ ನಮ್ಮಲ್ಲಿ. ಈಗ ನಮ್ಮ ಮನೆ ಹತ್ತಿರ ಕೂಡ ನೋಡಿದರೆ ಇಲ್ಲ. ಮತ್ತು ನಾವು ಏನು ಮಾಡ್ತೇವೆ ಅಂದರೆ, ಈಗ ಅಲಸಂದೆ ಅಥವಾ ಬೆಂಡೆಗೆ ಆ ಜಾಗದ ಮಣ್ಣಲ್ಲ, ಬೇರೆ ಜಾಗದ ಮಣ್ಣನ್ನು, ಮೇಲಿನ ಪದರಿನ ಮಣ್ಣನ್ನು ತಂದು ಗೋಣಿಯಲ್ಲಿ ತುಂಬಿಸಿ ಅದರ ಮೇಲೆ ಸ್ವಲ್ಪ ಕಂಪೋಸ್ಟ್ ಆದ ಗೊಬ್ಬರ, ಆಮೇಲೆ ಹರಳಿಂಡಿ, ಆಮೇಲೆ ಮತ್ತು ಸುಡು ಮಣ್ಣು ಉಂಟು. ಮತ್ತು ಒಂದು ವ್ಯತ್ಯಾಸ ಆಯಿತು ಹೇಳುವಾಗ, ಸುಣ್ಣ. ಹೌದು, ಸುಣ್ಣ ಅಂದರೆ ಒಂದು 15-20 ದಿನಕ್ಕೆ ಮೊದಲು ಹಾಕಿ ಮಿಕ್ಸ್ ಮಾಡಿದ್ರೆ ಒಳ್ಳೆಯದು, ಅದು ಚೆನ್ನಾಗಿ ಬರ್ತದೆ ಅದು ಅದರಲ್ಲಿ. ಮತ್ತು ನಿಜವಾಗಿ ಹೇಳೋದಾದರೆ ನಾನು ಅದರಲ್ಲಿ ಸಹ ನೋಡಿದ್ದೇನೆ, ಈಗ ಅಷ್ಟು ಗೋಣಿಯಲ್ಲಿರುವ ಒಂದು 4-5ಕ್ಕೆ ಅಥವಾ ಒಂದು 10-25ಕ್ಕೆ ಒಂದು ಕಡೆಯಲ್ಲಿ ಬೇರೆಯೇ ಕಡೆಯಲ್ಲಿ ಉಪಯೋಗ ಮಾಡುವಾಗ ಖಂಡಿತ ಕೆಂಪು 15 ದಿವಸದಲ್ಲಿ ಕೆಂಪಾಗ್ತದೆ, ಹಳದಿರುತ್ತದೆ. ಫರ್ಟಿಲೈಸರ್ ಇವಾಗ ಅಷ್ಟೊಂದು ಹೇಳಲಿಕ್ಕೆ ಬರುವುದೇ ಇಲ್ಲ. ಈಗ ನೆಲದಲ್ಲಿ ಬೆಳೆಯುವುದಕ್ಕೂ ಗೋಣಿ ಚೀಲದಲ್ಲಿ ಬೆಳೆಯುವುದಕ್ಕೂ ಏನಾದ್ರು ವ್ಯತ್ಯಾಸ ಉಂಟ? ಈಗ ಈ ವರ್ಷದ ಮಳೆಗೆ ಗೋಣಿ ಚೀಲದಲ್ಲಿ ಹಾಕಿದವರದ್ದು ಅದು ಬೆಂಡ ಅಂದರೆ ನಾನು ತೋರಿಸಲಿಕ್ಕೆ ತರಲಿಲ್ಲ, ಆದರೂ ಕೂಡ ನಿಜವಾಗಿ ಹೇಳ್ತೇನೆ, ನೀರು ಬಸಿದು ಹೋಗಬೇಕು. ನೆಲದಲ್ಲಿ ಅಂದರೆ ಎತ್ತರ ಮಾಡಬೇಕು ಅಷ್ಟೇ. ಈಗ ಗೋಣಿಯಲ್ಲಿ ಖರ್ಚು ಜಾಸ್ತಿ ಆಗ್ತದೆ, ಇದರಲ್ಲಿ ಕಡಿಮೆ ಅಂತ ಹೇಳ್ಬೋದು. ಆದರೆ ಸಾಲ ಮಾಡಲಿಕ್ಕೆ ಈಗ ನಾನು ಲೇಬರ್ಸ್ ಹೌದು, ಮಣ್ಣು ಎತ್ತರ ಮಣ್ಣು ಏರಿಕೆ ಇರಬೇಕು. ಏರಿಕೆ ಇದ್ದರೆ ಖಂಡಿತ ಬೆಳೆಯಬೋದು. ಹಳದಿ ರೋಗ ಆಗೋದು ನಿಜವಾಗಿ ಆ ರೈತನ ಕೈಯಲ್ಲಿ. ಈ ಅಲಸಂದೆಯ ಬಂಬೂಚಿ ಅಂತ ಒಂದು ಕೀಟದ ಸಮಸ್ಯೆಗೆ ಹೇಗೆ ಪರಿಹಾರ? ಅಲಸಂದೆ ನಾನು ಏನು ಮಾಡಿದ್ದೇನೆ ಅಂತ ಹೇಳಿದರೆ, ಅಲಸಂದೆಗೆ ಕಳೆದ ಸರಿ ಅದರ ಬಗ್ಗೆ ನಾನು ನೋಡ್ತಾ ಇದ್ದೇನೆ, ಅದು ಎಲ್ಲ ಹೇಳ್ತಾ ಇದ್ದಾರೆ ಏನಿಲ್ಲ. ನಾನು ಏನು ಮಾಡಿದೆ, ಬೇಲಿಯಲ್ಲಿದ್ದ ಇದು ಈಟಿನ ಸೊಪ್ಪು ಎಳೆತು ಅದು ಬೆಳೆದದ್ದು, ಅದು ಕಷಾಯ ಮಾಡೋದು ಅಲ್ಲ, ಕಷಾಯ ಅಲ್ಲ. ನಾನು ಎಂತ ಮಾಡಿದೆ, ಅದೊಂದು ದೊಡ್ಡ ಬೆಲ್ಲ ಹಾಕಿದೆ, ನೀರು ಹಾಕಿದೆ, ಮತ್ತು ಇದು ಕಮ್ಯುನಿಸ್ಟ್ ಆ ಸೊಪ್ಪನ್ನು ಸಹ ಬೇರೆ ಬೇರೆ ಹಾಕಿದೆ. ಹಾಕಿಬಿಟ್ಟು ಅದರ ನೀರನ್ನು ತೆಗೆದು ಸ್ವಲ್ಪ ಸ್ಪ್ರೇ ಕೊಟ್ಟಿದೆ, ಮತ್ತು ದನದ ಗಂಜಾಳ ಇದು ಮೂತ್ರ ಅಂತ ಹೇಳ್ತಾರೆ ಅದು ಕೊಟ್ಟಿದೆ. ಬೇರೆ ಏನು ಕೊಡಲಿಕ್ಕೆ ಬರುವುದಿಲ್ಲ, ಬೇಕಿಲ್ಲ ಅದು. ಯಾಕೆಂದರೆ ಅದು ಆ ಒಂದು ಪೋಷಕಾಂಶ ಬಂದು ಎಲ್ಲೇ ಚಿಗುರೆಲ್ಲ ಅದಕ್ಕೆ ಬರುವಂಥದ್ದು ಭಾರಿ ಕಡಿಮೆ. ಗೊಬ್ಬರದ ಗಿಡ ಅಥವಾ ಗ್ಲೇರಿಸಿಡಿಯದ ಎಲೆ ಮತ್ತು ಗಂಜಳ ಮತ್ತು ಸಗಣಿಯ ನೀರು ಕೂಡ ಸ್ವಲ್ಪ ಸೇರಿಸಬೇಕು. ಅದರ ಸಿಂಪರಣೆ ಮಾಡಿದರೆ ಮತ್ತೆ ಸಿಂಪರಣೆ ಮಾಡುವಾಗ ಅದಕ್ಕೆ ಬೇಕಾದ ಪ್ರಮಾಣ ನಾವು ತಿಳ್ಕೊಂಡು ನಾವು ಮಾಡಬೇಕು, ಎಲ್ಲ ಗೊತ್ತಿಲ್ಲದೆ ಕೇಳ್ಬೋದು ಯಾರು. ಆಮೇಲೆ ನೀವು ತೈವಾನ್ ರೆಡ್ ಲೇಡಿ ಪಪಾಯ ಗಿಡವನ್ನು ಕೂಡ ಕೃಷಿ ಮಾಡಿದಂಥವ್ರು, ಇದರ ಬಗ್ಗೆ ಹೇಳಿ. ತೈವಾನ್ ಅಂದರೆ ಫಸ್ಟಿಗೆ ಏನಾಯ್ತು, ಕ್ಷೇತ್ರ ಧರ್ಮಸ್ಥಳ ಇವರ ವತಿಯಿಂದ ಹಂಚಿಕೆ ಆದ್ದು. ಪ್ರಥಮವಾಗಿ ನೋಡಿದ್ದು ನಾವು ಬ್ರಹ್ಮಾವರ ಕೆವಿಕೆ ಕೃಷಿ ವಿಜ್ಞಾನ, ಅಲ್ಲಿ ನೋಡಿದ್ದಂದರೆ ಒಂದು ಪಪ್ಪಾಯಿಯನ್ನು ನೋಡುವಾಗ ಕದ್ದಾದರೂ ತಂದು ತಿನ್ನುವಂತ ಆಗ್ತದೆ ಅಷ್ಟು ಇತ್ತು. ನಾನು ಅಲ್ಲಿ ಒಂದು 7 ದಿವಸ ಟ್ರೈನಿಂಗ್ ಆದವ ಕೇಳಿದೆ, ವಿಚಾರ ಮಾಡಿದೆ, ವಿಜ್ಞಾನಿಯ ಅಡ್ರೆಸ್ಸನ್ನು ತಗೊಂಡೆ, ಫೋನ್ ಸಂಪರ್ಕದಲ್ಲಿದೆ. ಆಮೇಲೆ ಧರ್ಮಸ್ಥಳ ಯೋಜನೆಯವರು ಪ್ರಥಮವಾಗಿ ಶುರು ಮಾಡಿದ್ದು, ಒಬ್ಬರಿಗೆ 2 ಗಿಡ ಅಥವಾ 5 ಗಿಡ. ಅವರು ಒಂದು ಏಜೆನ್ಸಿ ಅಂದಲ್ಲ, ಕೃಷಿಕರೇ ಅವರು, ಉಪ್ಪಿನಂಗಡಿ ಕಿರಣ್ ಉಪಾಧ್ಯಾಯ ಅಂತೇಳಿ ನಾನು ನೆನೆಸ್ತೇನೆ. ಅವರಿಗೆ ಹೇಳಿಬಿಟ್ಟು ಅವರು ಗಿಡವನ್ನು ರೆಡಿ ಮಾಡಿ ನಮಗೆ ಬಿತ್ತನೆ ಮಾಡಿದರು. ಒಂದು 100 ಗಿಡದಲ್ಲಿ ನಮ್ಮ ಪರಿಸರದಲ್ಲಿ NREG ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಯ ಕೆಲಸಕ್ಕೆ ಅವರಿಗೆ ದೊಡ್ಡ ರೈತ ಬಂದ ಕಾರಣ ಅವರು ಸ್ವಲ್ಪ ಅಂಜಿಕೆ ಮಾಡಿದರು. ಆವಾಗ ನಾನು ಅವರಿಗೆ ಧೈರ್ಯ ತುಂಬಿ ಗಿಡ ನಾನು ತೆಗೆದುಕೊಡ್ತೇನೆ ಅಂತ ಹೇಳಿದ್ದೆ. ಹಾಗೆ ಗಿಡ ತೆಗೆದುಬಿಟ್ಟು 100 ಗಿಡದಲ್ಲಿ 120,000 ಅವರು ಒಂದು ಕ್ರಾಪು ಒಂದು ಸಾರಿ ಬೆಳೆಯುವಾಗ ತೆಗೆದಿದ್ದಾರೆ. ಓಹೋ, ಅದು ನಮ್ಮ ಮನೆ ಹತ್ತಿರ, ಅದು ಒಳ್ಳೆಯ ಒಂದು ರಿಸಲ್ಟ್. ಆಮೇಲೆ ನಾವು ಬೇರೆ ಕಡೆಯಿಂದ ಗಿಡ ತಂದೆವು. ಆಮೇಲೆ ನನಗೆ ಏನಾಯ್ತು ಅಂದರೆ ಬೀಜ ಎಲ್ಲಿ ಸಿಗ್ತದೆ ಅದು ನೋಡಬೇಕು. ಅದು ಬ್ಯಾಂಗ್ಳೂರಿಂದ ಅದರ ಒಂದು ಕಂಪನಿಯವರಿದ್ದಾರೆ, ಫೋನ್ ಮಾಡಿಬಿಟ್ಟು ತರಿಸೋದು. ಆಮೇಲೆ ಆವಾಗಲೇ ನೀವು 2 ವಿಚಾರವನ್ನು ಪ್ರಸ್ತಾಪ ಮಾಡಿರಿ, ರೂಟ್ ಸೆಟ್ ಮತ್ತು ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದಲ್ಲಿಯೂ ಕೂಡ ನೀವು ತರಬೇತಿಯನ್ನು ಪಡ್ಕೊಂಡಿದ್ದೀರಿ ಅಂತ ಹೇಳಿ. ಈ ತರಬೇತಿಯ ಒಂದು ಅವಶ್ಯಕತೆ ಏನು ಮತ್ತು ತರಬೇತಿಯಿಂದ ನಿಮಗೆ ಯಾವ ರೀತಿ ಒಂದು ಅನುಕೂಲ ಆಗ್ತದೆ? ನೋಡಿ, ತರಬೇತಿ ಅಂತ ಹೇಳುವಾಗ ನಾವು ಮಾಡುವ ಒಂದು ಕೆಲಸ ಇದೆಯಲ್ಲ, ಅದು ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಉಂಟು. ಮತ್ತೆ ಅದರ ಒಂದು ಸಮಯ ಆಗ್ತಾ ಇಲ್ಲ, ಅದು ಮನದಟ್ಟು. ಯಾವ ರೀತಿಯಲ್ಲೋ ವಿಜ್ಞಾನಿಗಳು ಅದನ್ನು ಮನದಟ್ಟು ಮಾಡ್ತಾಳೆ ಅಂತ ಹೇಳಿದರೆ, ನಾವು ಮಾಡಿದ್ದನ್ನು ಅವರು ನೋಡ್ತಾ ಇದ್ದಾರೆ, ಅದನ್ನು ಒಂದು ಬೋಧನೆ ಮಾಡ್ತಾರೆ. ಮತ್ತೆ ರೈತರಲ್ಲಿ ಸೇರುವಾಗ ಪ್ರತಿಯೊಂದು ವಿಷಯದಲ್ಲಿ ಕೂಡ ಅವರು ಚರ್ಚೆ ಮಾಡುವಾಗ ಅದು ಉತ್ತಮವಾದ ಇದು ಒಂದು ನಮಗೆ ಮಾಹಿತಿ ಸಿಗ್ತದೆ, ಅದು ನಮಗೆ ಅನುಕೂಲ. ಆಮೇಲೆ ಈ ಸಾವಯವ ತರಕಾರಿ ಕೃಷಿಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಆಗ್ಬೋದು ಅಥವಾ ರೈತರ ಒಂದು ಸಮೂಹಕ್ಕೆ ಆಗ್ಬೋದು ತರಬೇತಿ ಕೊಡುವಂಥ ಕಾರ್ಯಕ್ರಮವನ್ನು ಕೂಡ ನೀವು ಹಮ್ಮಿಕೊಳ್ತೀರಿ? ಹೌದು, ನಾನು ನಮ್ಮ 3 ವರ್ಷ ಇದೆ, ಇನ್ನು 100 ವರ್ಷಕ್ಕೆ ಪರ್ಲ ಶಾಲೆ ಅಂತೇಳಿ ಅಲ್ಲಿ 2 ವರ್ಷದ ಮೊದಲು 16, 17, 18 ಕಸ್ಬ ಶಾಲೆಯ ಮಕ್ಕಳು ಅಲ್ಲಿ ಏನೋ ಒಂದು ಕಾರ್ಯಕ್ರಮಕ್ಕೆ ಬಂದರು. ಯಾಕಂದರೆ 60 ವಿದ್ಯಾರ್ಥಿಗಳು, ಅವರು ಬರುವಾಗ ಏನಂದರೆ ನಾನು ಅಲ್ಲಿ ತರಕಾರಿ ಅವರಿಗೆ ಮಾಡಿಕೊಟ್ಟದ್ದು, ಯಾಕಂದರೆ ನಮ್ಮ ಸ್ನೇಹಿತರನ್ನು ಸೇರಿಕೊಂಡು ಚಪ್ಪರ ಹಾಕಿ ಮಾಡಿಕೊಟ್ಟೆ. ಅದು ನೋಡಿ ಎಲ್ಲರಿಗೆ ಭಾರಿ ಖುಷಿ ಆಯಿತು, ಯಾಕಂದರೆ ಚಪ್ಪರದ ಹಾಕಿದ ಒಂದು ಇದು ಸೋರೆಕಾಯಿ. ಮತ್ತು ಬಂದಂಥ ಉಪಾಧ್ಯಾಯರು ಮತ್ತು ಪ್ರಿನ್ಸಿಪಲ್ ಎಲ್ಲ ಒಳ್ಳೆಯ ಒಂದು ಇದನ್ನು ಕೊಟ್ಟಿದ್ದಾರೆ ಶಾಲೆಗೆ. ಅವರಿಗೆ ತೋರಿಸಿದೆ, ಅದರಲ್ಲಿ ತೋರಿಸುವಾಗ ಮಕ್ಕಳು ಏನು ಮಾಡ್ತಾರೆ, ಅದೊಂದು ಆ ಮಕ್ಕಳು ನೋಡಲು ಗೊತ್ತಾಗ್ತದೆ ಅವ್ರ ಮನೆಯಲ್ಲಿ ಮಾಡಬೇಕು ಆಸಕ್ತಿ ಇದೆ ಅಂತೇಳಿ. ಅದಕ್ಕೋಸ್ಕರ ಶಾಲೆಗೆ ಕೆಲವು ಸರಿ ಹೆಚ್ಚಿನ 2 ವರ್ಷ ನಾನು ಕೊಟ್ಟಿದ್ದೇನೆ ಸೋರೆಕಾಯಿ. ಕೆಲವು ಶಾಲೆ ಅಡ್ರೆಸ್ ಹುಡುಕೊಂಡು ಅಲ್ಲಿ ಒಂದು ಒಳ್ಳೆಯ ಒಂದು ಇದು ಆಗಿದೆ ಅಲ್ಲಿ. ಆಮೇಲೆ ರಾಮಣ್ಣ ಸಪಲ್ಲಿಯವರೇ, ಬೀಸ್ ರೋಡಿನಿಂದ ಉಜಿರೆ ಧರ್ಮಸ್ಥಳಕ್ಕೆ ಹೋಗುವಂತಹ ರಸ್ತೆಯ ಪಕ್ಕದ ರಾಷ್ಟ್ರೀಯ ಹೆದ್ದಾರಿ, ಅದರ ಪಕ್ಕದಲ್ಲಿ ನಿಮ್ಮ ಸಾವಯವ ತರಕಾರಿ ತೋಟವೂ ಕೂಡ ಇದೆ. ಈ ಒಂದು ಹಿನ್ನೆಲೆ ಘಟನೆಯ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ, ನೀವು ಜನರಿಗೆ ಆಕರ್ಷಣೆಗೊಂಡದ್ದು ಹೇಗೆ ಅಂತ? ಅಲ್ಲ, ನಾನು ಎಂತ ಅಂದರೆ ಅಲ್ಲಿ ನಮ್ಮ ಜಾಗ ಸ್ವಲ್ಪ ಹೋಯಿತು. ನಿಮ್ಮ ಜಮೀನು ರಾಷ್ಟ್ರೀಯ ಹೆದ್ದಾರಿ ಪಕ್ಕ ಹೋಯಿತು, ಯಾಕೆಂದರೆ ಅವರು ಅಧಿಕಾರಿಗಳು ಒಳ್ಳೆಯ ಸ್ಪಂದನೆ ಕೊಟ್ಟಿದ್ದಾರೆ ನನಗೆ. ಮತ್ತೆ ಅಲ್ಲಿ ಒಂದು ತಡೆಗೋಡೆಯಲ್ಲಿ ಈಗ ಕೃಷಿಕರಿಗೆ ಏನು ಸಮಸ್ಯೆ ಆಗುವುದಂದರೆ, ಕೆಲವೆಲ್ಲ ಈಗಿನ ಒಂದು ಪರಿವರ್ತನೆ ಅಂದರೆ ಅಲ್ಲಿ ಭೂ ಮಾಫಿಯಾಗಳು ಬಂದು ಅಥವಾ ಇನ್ನೇವರಿಗೆ ಜಾಗ ತಗೊಂಡು ಅವರ ಒಂದು ಲಾಭವನ್ನು ನೋಡೋದಲ್ಲದೆ ಪಕ್ಕದಲ್ಲಿದ್ದ ಸಾಮಾನ್ಯ ರೈತನ ಯಾರು ನೋಡೋದಿಲ್ಲ. ಆದ ಕಾರಣ ನನಗೆ ಅಲ್ಲಿ ಏನು ಮಾಡಲಿಕ್ಕಾಗಲಿಲ್ಲ, ಏನಾದರೂ ಮಾಡುವ. ಮತ್ತು ರುಡ್ಸೆಟ್ಟಿನ ಒಂದು ಏನಂದರೆ ಅಲ್ಲಿಯ ವಿದ್ಯಾರ್ಥಿಗಳಿಗೆ 8-9-10 ಬರೀ ಚಪ್ಪರ ಹಾಕ್ಲಿಕ್ಕೆ ಖರ್ಚು ತುಂಬ ಉಂಟು. ಚಪ್ಪರ ಹಾಕದೆ ಬಸಳೆ ಮಾಡ್ತಾರೆ ಅಲ್ಲಿ, ಅದು ಕಂಡಿದ್ದೇನೆ. ಈಗ ಈ ಸಾರಿ ನಾವು ಮಾಡ್ತಾ ಇದ್ದೇವೆ. ಆಮೇಲೆ ಇಂಥದ್ದೆಲ್ಲ ಮಾಡುವಾಗ ಕಡಿಮೆ ಖರ್ಚು ಒಬ್ಬನಿಗೆ ಮಾಡಿ ಅಥವಾ ಇಬ್ಬರಿಗೆ ಮನೆಯ ಸಮಯ ಅವಧಿಯಲ್ಲಿ ಮಾಡುವಂಥ ಒಂದು ಕೆಲಸವನ್ನು ಆಲೋಚನೆ ಮಾಡಿ ಏನಾದರೂ ಮಾಡ್ಬೋದಾ. ಮಾಡಿದರೆ ನನಗೆ ಅಲ್ಲ, ನಾನು ಫಸ್ಟಿಗೆ ಹೆಸರು ಹೇಳಬಾರ್ದು ಅಂತೇಳಿ, ಜನಗಳು ನೋಡಿದರೆ ಅದರಿಂದ ಏನಾದರೂ ಅವರಿಗೆ ಉಪಯೋಗ ಆಗ್ಬೋದು ಅಂತೇಳಿ ಆ ದೃಷ್ಟಿ ಧರ್ಮಸ್ಥಳದವರ ಒಂದು ಪ್ರೇರಣೆ ಮತ್ತು ಆ ಕಾವಂದರ ಒಂದು ಆಶೀರ್ವಾದ. ಸ್ವಲ್ಪ ಇದರ ಬಗ್ಗೆ ವಿವರವಾಗಿ ಹೇಳಿ, ನಿಮ್ಮ ಜಾಗ ಎಲ್ಲಿ ಬರ್ತದೆ ಮತ್ತು ಏನೆಲ್ಲ ಮಾಡಿದ್ರಿ ಈ ಬಗ್ಗೆ? ನಮ್ಮ ಬೀಶೋಡು ಬಂಟ್ವಾಳ ಪೇಟೆಯಿಂದ ಒಂದು 6-7 ಕಿಲೋಮೀಟ್ರ್ ಮುಂದಕ್ಕೆ ಇದೆ. ಉಜಿರೆ ರಸ್ತೆಯಲ್ಲಿ ಇದೆ. ಒಗ್ಗದಿಂದ ಸ್ವಲ್ಪ ಈಚೆಗಡೆ ಮಣಿಹಳ್ಳದ ಮುಂದೆ ಅಲ್ಲಿ ಬಡಗುಂಡಿ ಅಂತೇಳಿ ಈಗ ಕರೆಯುವಂಥದ್ದು, ಅಲ್ಲಿ ಮಾರ್ಗದ ಬದಿಯಲ್ಲಿ ನನ್ನ ಜಮೀನಿದೆ. ಆ ಬದಿಯಲ್ಲಿ ಮಾಡಿ ಸ್ವಲ್ಪ ಹತ್ತಿರದ ಮೇಲ್ಗಡೆ ನನ್ನ ಇದಕ್ಕೆ ನೀರಿನ ವ್ಯವಸ್ಥೆ ಡ್ರಿಪ್ ಇರಿಗೇಷನ್ ಮಾಡಿದ್ದೇನೆ. ಮತ್ತೆ ನೋಡ್ತಾ ಇದ್ದೇವೆ. ಮತ್ತೆ ಈ ಸಾರಿ ಸ್ವಲ್ಪ ಆ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ಮಾಡಿದ್ದೇನೆ, ಯಾಕಂದ್ರೆ ನೀರು ಎಲ್ಲಿಂದ ಕೊಡ್ತೀರಾ ಅಂತ. ಅಲ್ಲಿ ಮೇಲಿಂದ ಏನಾದರೂ ಮಾಡಿ ಒಂದು 61 ಚೀಲದಲ್ಲಿ ಹಾಕಿದ್ದೇನೆ. ಹಾಕುವಾಗಲೇ ಅದು ಮನಸ್ಸಿನಲ್ಲಿ ಎನಿಸಿಕೊಟ್ಟಿದ್ದು ಹೇಗೆಂದ್ರೆ, ಇದು ಶಾಲೆಯ ಮಕ್ಕಳ ಅಕ್ಷರ ದಾಸೋಹ, ಅದಕ್ಕೆ ಕೊಡು ಅಂತೇಳಿ ಆಲೋಚನೆ ಮಾಡಿದ್ದೇನೆ. ಆದ ಕಾರಣ ಎಲ್ಲ ನೋಡುವಾಗ ಹೋಗುವಾಗ ನಾನು ಎಂತ ಮಾಡ್ತೇನೆ ಅಲ್ಲಿ, ಈಗ ನಮಗೆ ಕೃಷಿ ಮಾಡುವವನಿಗೆ ನಿಜವಾಗಿ ಹೇಳ್ತೇನೆ ಒಂದು ಹೆಮ್ಮೆ ಅಂತ ಹೇಳಿದರೆ ಅವನಿಗೆ ನಾಚಿಕೆ ಇರಬಾರ್ದು, ಕೆಲಸ ಮಾಡಲಿಕ್ಕೆ ನಾಚಿಕೆ ಇರಬಾರ್ದು. ಈಗ ನಾವು ಈಚೆ ಗೌರವ ಇರಬೇಕು, ವೃತ್ತಿ ಗೌರವ ಇರಬೇಕು. ಅದನ್ನು ನೋಡಿಕೊಂಡು ನಾನು ಏನು ಮಾಡಿದ್ರೆ ಅಲ್ಲಿ ನೋಡಿಕೊಂಡು ಅದು ಆ ರೀತಿಯಲ್ಲಿ ಮಾಡಿಕೊಂಡು ಬಂದದ್ದು. ಈಗ ಸಾಮಾನ್ಯವಾಗಿ ಒಂದು ಕೃಷಿ ಜಮೀನು ಒಳಗಡೆ ಕೃಷಿ ಮಾಡುವುದಕ್ಕೂ ಈ ರಸ್ತೆ ಬದಿಯಲ್ಲಿ ಕೃಷಿ ಮಾಡುವುದಕ್ಕೂ ಏನಾದರೂ ವ್ಯತ್ಯಾಸ ಉಂಟಾ? ಸಾಮಾನ್ಯವಾಗಿ ಜಾಸ್ತಿ ಧೂಳು ಬರ್ತದೆ, ಅದು ಇದಂತ ಹೊಗೆ ಬರ್ತದೆ. ಮುಖ್ಯವಾಗಿ ನೀ ಕೇಳಿದ್ದಕ್ಕೆ ನಾನು ಒಂದು ಉದಾಹರಣೆ ನನ್ನ ಮನಸ್ಸಲ್ಲಿ ಉಂಟು. ಈಗ ಒಂದು ಉತ್ತಮ ಕಲಿಕೆಯವರಾಗಿರ್ಬೋದು, ಜ್ಞಾನ ಇದ್ದವರು ಮಾರ್ಗದಲ್ಲಿ ಧೂಳು ಕೂತ್ಕೊಳ್ತಾರೆ ಅಂತೇಳಿ. ಹೌದು, ಅದು ಬಸಳೆ ಮಾಡಿದರೆ ಕೂತ್ಕೊಳ್ತದೆ. ಅಲಸಂಡೆ ಇರುವುದು ಒಂದು 8-10 ದಿವಸ ಮಾತ್ರ, ಮತ್ತು ಬೆಂಡೆಸ್ ಹಾಗೆ ಮಳೆಗಾಲದಲ್ಲಿ ಅದು ಮಳೆ ಬಂದು ಸೋಸಿ ಹೋಗ್ತದೆ. ಆ ಟೈಮಲ್ಲಿ ಮಾಡಿದರೆ ಏನು ತೊಂದರೆ ಇಲ್ಲ, ಖಂಡಿತ ಹೇಳ್ತೇನೆ. ಇಲ್ಲದ್ರೂ ಬೇಸಿಗೆಯಲ್ಲಿ ಮಾಡಿದರೆ ಸಮಸ್ಯೆ ಬರ್ಬೋದು. ಅಲ್ಲ, ಯಾಕೆಂದರೆ ಅದು ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ಈಗ ತೊಳೆದು ತಿನ್ನೋದು ಆಗ್ತದೆ, ಆದರೆ ನನ್ನ ಮನಸ್ಸಲ್ಲಿ ಒಳಗೆ ಇತ್ತು ಅದು. ಆದರೆ ಪರಿಸರದವರಾಗಲಿ ಇತರ, ಯಾಕೆಂದರೆ ನಾನು ಪ್ರಥಮವಾಗಿ ಹೇಳೋದು ಒಂದು SDM ಕಾಲೇಜಿನ ಪ್ರಿನ್ಸಿಪಾಲ್ ಮೇಡ ಗಂಡಣತಿ ಇಬ್ಬರು, ಅವರು ಕಾರ್ಪೊರೇಷನ್ ಬ್ಯಾಂಕಲ್ಲಿ ಮ್ಯಾನೇಜರ್, ಅವರು ನಿಂತು ಮಾತಾಡಿ ಹೋಗಿದ್ದಾರೆ, ಫೋನ್ ನಂಬರ್ ತಗೊಂಡು ಬನ್ನಿ ಅಂತ. ಯಾಕೆಂದರೆ ಈ ವಿಷಯದಲ್ಲಿ ಈಗ ನಾನು ಮನಸ್ಸಿಗಿಂತ ಸಾರ್ವಜನಿಕರಿಗೆ ಅದು ಇಲ್ಲ, ಯಾಕೆಂದರೆ ಅದು ಇದರಲ್ಲಿ ಮಾಡಿದ ಸಾವಯವದಲ್ಲಿ ಮಾಡಿದ ಕಾರಣ ಆ ಇದು ಒಂದು ಬರಲಿಕ್ಕೆ ಖಂಡಿತ ಇಲ್ಲ. ಯಾಕೆಂದರೆ ಮತ್ತೆ ನೀರು ಕೊಡ್ತೇನೆ ನಾನು, ಈಗ ನೀರು ಪೈಪ್ ಡ್ರಿಪ್ ಇರಿಗೇಷನ್ ಬುಡಕ್ಕೆ ಆದರೆ ಮೇಲ್ಗಡೆಯಿಂದ ನೀರು ಕೊಡ್ತೇನೆ, ಆ ಧೂಳನ್ನು 2 ಸಾರಿ ಹಾರುವಂಥ ರೀತಿ ಅದು ಮಾಡ್ತೇನೆ. ಈಗ ರಸ್ತೆ ಬದಿಯಲ್ಲಿ ಹೋಗುವಂತಹ ಈ ವಾಹನದಲ್ಲಿ ಹೋಗುವಂಥವ್ರು ಇರ್ಬೋದು, ನಡ್ಕೊಂಡು ಹೋಗುವಂಥವ್ರು ಇರ್ಬೋದು, ಅವರಿಂದ ಸಂರಕ್ಷಣೆ ಹೇಗೆ ಈ ಬೆಳೆಯನ್ನು ಅಂತ ನೋಡಿ. ಈ ಕಳೆದ ಸಾರಿ ಅಲಸಂಡೆ ಮಾಡಿದಾಗ ಈಗ ನೋಡ್ತಾ ಇದ್ರು ಬಸ್ನಲ್ಲಿ, ಗೌರ್ಮೆಂಟ್ ಬಸ್ನಲ್ಲಿ ಬೇರೆ ಎಲ್ಲ ಟೂರಿಗೆಲ್ಲ ಹೋಗೋರು ಮಕ್ಕಳು ಅಥವಾ ಒಂದು ಹೀಗೆ ನೋಡಿಕೊಂಡು ಓ ಅಂತೇಳಿ ಒಂದು ಖುಷಿಯಲ್ಲಿ ಹೋಗ್ತಾರೆ. ಅದು ಪರವಾಗಿಲ್ಲ. ಆಮೇಲೆ ಗಾಡಿಯಲ್ಲಿ ಈಗ ಸ್ವಂತ ಗಾಡಿಯಲ್ಲಿ ಇದ್ದರು ಮಕ್ಕಳು ಅಥವಾ ಯಾರಾದ್ರೂ ಆಸಕ್ತರು ನಿಲ್ಲಿಸಿದ್ರು, ಹೀಗೆ ನೋಡಿದ್ರು. ನಾನು ನೋಡ್ತಾ ಇರೋದು ಆ ಅಲಸಂಡೆ ಹೀಗೆ ಹಿಡಿದು ಫೋಟೋ ತೆಗೆದುಕೊಂಡು ಹೋಗಿದ್ದಾರೆ. ಏನು ಒಂದು ಕೊಯ್ಕೊಂಡು ಹೋಗ್ಲಿಲ್ಲ? ಇಲ್ಲ ಇಲ್ಲ, ಮಕ್ಕಳು ಕೂಡ ಯಾರು ಕೊಂಡು ಹೋಗಿ? ದೊಡ್ಡವರು? ಇಲ್ಲ ಇಲ್ಲ, ಕೊಯ್ದಿಲ್ಲ ಖಂಡಿತ ಹೇಳ್ತೇನೆ. ಕಳೆದ ಸಾರಿ ಅಲಸಂಡೆ ಏನು, ಅವ್ರಿಗೆ ಯಾರಿಗಾದ್ರೂ ಆಸಕ್ತಿ ಇದ್ರೆ 1-2 ಕಿಲೋ ತರಕಾರಿ ಅಲ್ಲಿಂದಲೇ ಸೇಲ್ ಮಾಡುವಂತ ಒಂದು ವ್ಯವಸ್ಥೆ ಏನಾದ್ರು ಮಾಡ್ಕೊಂಡಿರಾ? ನೋಡಿ, ಅಲ್ಲಿ ಗಾಡಿಯಲ್ಲಿ ಬಂದವರು ಈಗ ಒಂದು ಪ್ರಾಯದವರು ಇರ್ತಾರೆ. ಅಲ್ಲ, ನಮ್ಮ ಊರಿಗೆ ತಗೊಂಡು ಹೋಗುವ, ಮನೆಗೆ ತಗೊಂಡು ಹೋಗುವ ಅಂತ ಇರ್ಬೋದು. ಆವಾಗ ನಾನು ಅಂದ್ರೆ ಅವರಿಗೆ ಉಚಿತವಾಗಿ ಹೆಚ್ಚಿನ ಕೊಟ್ಟಿದ್ದೇನೆ ಒಂದು ಪದಾರ್ಥ. ಅಲ್ಲ, ಖರ್ಚಾದ್ರೂ ಬರ್ಬೇಕಲ್ಲ. ಖರ್ಚಿಗೆ ನಾನು ಉಳಿದದನ್ನು ಮಾರಿದ್ದೇನೆ. ಅದು ನನಗೆ ಒಂದು 58 ಫ್ಯಾಮಿಲಿ ಕೊಟ್ಟದ್ದು ಎಲ್ಲ ಒಂದು ಅಂದಾಜು ಬರೆದಿಟ್ಟಿದ್ದೇನೆ ಒಂದು ಇರಲಿ ಅಂತೇಳಿ. ಆಮೇಲೆ ಕ್ರಯಕ್ಕೆ ಕೊಡಿ ಅಂತೇಳಿ ನಾನು ಒಂದು ಸೂಡಿ ಅಂತ ಹೇಳ್ತಾರೆ, ಒಂದು ಹಿಡಿ, ಒಂದು ಹಿಡಿ, ಅದು ಒಂದು ಒಂದು ಕಾಲು ಕೆಜಿಯ ಮೇಲೆ ಇರ್ಬೋದು ಇಷ್ಟು, ಅಷ್ಟನ್ನು ಕೊಟ್ಟಿದ್ದೇನೆ ಕ್ರಯಕ್ಕೆ ಕೊಟ್ಟಿದ್ದೆ. 50 ರೂಪಾಯಿ ಒಂದು ಸೂಡಿಗೆ ಮಾರಾಟ ಮಾಡಿದ್ದೇನೆ. ಆಮೇಲೆ ಈಗ ಆ ಸಮಗ್ರ ಕೃಷಿ ಮತ್ತು ಜೇನು ಕೃಷಿ ಇದರ ಬಗ್ಗೆಯೂ ಕೂಡ ನೀವು ತರಬೇತಿಯನ್ನು ಪಡ್ಕೊಂಡಿದ್ದೀರಿ. ಜೇನು ಕೃಷಿ ಮುಂದುವರಿಸ್ತಾ ಇದ್ದೀರಾ? ಜೇನು ಕೃಷಿ ಅಂದರೆ ಈ ಸರಿ ಸ್ವಲ್ಪ ಕಷ್ಟ ಆಯಿತು, ಯಾಕೆಂದರೆ ಅಲ್ಲಿ ಈ ಕೆಂಪು ಇರುವೆ ಒಂದು ಕಾಟ, ಅದು ಒಂದು ಕಾಟ ಇದ್ದ ಕಾರಣ ಸ್ವಲ್ಪ ಕಡಿಮೆ ಆಯಿತು. ನಮ್ಮ ಸ್ನೇಹಿತರು ತುಂಬ ಜನ ಇದ್ದಾರೆ, ಮಾಡ್ತಾ ಇದ್ದಾರೆ, ಅವರೊಟ್ಟಿಗೆ ಬೆರೀತೇನೆ. ನಾನು ಸಹ ಈಗ ಅಲ್ಲಿ ಈ ಸರಿ ಮಾತ್ರ, ಈಗ ಎಲ್ಲಿಯಾದರೂ ನಾವು ಹೇಳುವಾಗ ಈ ಸರಿ ಉಂಟ, ಆ ಮೊಜಂಟಿ ಇದೊಂದು ಕೂತದ್ದು ಉಂಟು, ಮತ್ತು ಅಲ್ಲಿ ಈ ಸರಿ ತುಂಬ ಇದು ನೊಣಗಳ ಸಂಖ್ಯೆ ಕಮ್ಮಿ ಆಯಿತು ನಮ್ಮ ಏರಿಯಾದಲ್ಲಿ. ಅಂತೂ ಅದನ್ನು ಬಿಡಲಿಕ್ಕಿಲ್ಲ, ನಾವು ಬಿಡಲಿಕ್ಕಿಲ್ಲ. ಮತ್ತು ನಾನು ಅದು ಮಕ್ಕಳಿಗೆ, ನಮ್ಮ ಮನೆಯ ಮಕ್ಕಳಿಗೆ ಅದು ನೋಡೋಗಲೇ ಹೆಂಗಸರು ಹೆದರಿಸ್ತಾರೆ, ಇಲ್ಲ ಜೇನು ಕೃಷಿ ನಿಜವಾಗಿ ಮಕ್ಕಳನ್ನು ಸೇರಿಸಬೇಕು, ಇನ್ನಿತರ ಸೇರಿಸಬೇಕು. ಕುಟುಂಬದ ಒಂದು ವೃತ್ತಿ, ಇದು ವೃತ್ತಿ, ಕುಟುಂಬದ ಎಲ್ಲರೂ ಕೂಡ ಪಾಲ್ಗೊಳ್ಬೋದು. ಮತ್ತು ಜೇನು ಕಡಿತ ಒಂದೆರಡು ಆದರೆ ನಿಜವಾಗಿ ಬಿ ಪಿ ಶುಗರ್ ಇದ್ದವರಿಗೆ ಒಳ್ಳೇದಂತ ಹೇಳ್ತಾರೆ. ಬಹಳ ಸಂತೋಷ ರಾಮಣ್ಣ ಕಾರಿಂಜ ನಾವೂರ್ನವರು. ರಾಮಣ್ಣ ಸಫಲಿಯವರೇ, ಸಾವಯವ ತರಕಾರಿ ಕೃಷಿಯನ್ನು ಮಾಡ್ತಾ ಇದ್ರಿ, ಅದರಲ್ಲಿಯೂ ಕೂಡ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ಒಂದು ಕೃಷಿಯಂದ ಜಮೀನನ್ನು ಇಟ್ಟುಕೊಂಡು ಕೃಷಿಯನ್ನು ಮಾಡ್ತಾ ಇದ್ರಿ. ಜೊತೆಗೆ ಆಸಕ್ತ ವಿದ್ಯಾರ್ಥಿಗಳಿಗೆ ಮತ್ತು ಕೃಷಿಕರಿಗೂ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಸಾವಯವ ತರಕಾರಿ ಕೃಷಿ ಅನುಭವ ಈ ಕುರಿತು ಬಂಟ್ವಾಳ ತಾಲೂಕಿನ ನಾವೂರಿನ ರಾಮಣ್ಣ ಸಫಲ್ಯ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದೀಗ ಕೇಳಿ ಕೃಷಿ ಮಾಹಿತಿ. ಕಹಿಬೇವು ಬಹುಪಯೋಗಿ ಮರವಾಗಿದ್ದು ಬೇವಿನ ಪ್ರತಿಯೊಂದು ಭಾಗವೂ ಕೂಡ ನಮಗೆ ಉಪಯುಕ್ತವಾಗಿದೆ. ಬೇವು ಪರಿಸರವನ್ನು ಶುದ್ಧೀಕರಿಸುತ್ತದೆ. ಬೇವಿನಿಂದ ಕೀಟನಾಶಕಗಳ ತಯಾರಿಕೆಯನ್ನು ಮಾಡಬಹುದು. ರಾಸಾಯನಿಕ ಕೀಟನಾಶಕಗಳು ಮನುಷ್ಯ ಹಾಗೂ ಪರಿಸರದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಬೇವಿನ ಕೀಟನಾಶಕಗಳು ಪರಿಸರ ಪ್ರೇಮಿಯೂ ಕೂಡ ಹೌದು. ಬೇವು ಅತ್ಯಂತ ಪ್ರಯೋಜನಕಾರಿ, ಮನುಕುಲಕ್ಕೆ ವರದಾನ ಹಾಗೂ ಸಂಜೀವಿನಿ ಅಂತಲೂ ಕೂಡ ಹೇಳಬಹುದು. ಬೇವು ದೊಡ್ಡದಾದಂತಹ ಸದಾ ಹಸಿರಾಗಿರುವಂತಹ ಮರ, ಸುಮಾರು 12-18 meters ಎತ್ತರಕ್ಕೆ ಬೆಳೀತದೆ. 1.5-2.5 meters ಸುತ್ತಳತೆಯನ್ನು ಕೂಡ ಹೊಂದಿರಬಹುದು. ನೇರವಾದ ಕಾಂಡ ಮತ್ತು ಅಗಲವಾದಂತಹ ಕೊಂಬೆಯನ್ನು ಹೊಂದಿರುತ್ತದೆ. ತೊಗಟೆಯು ಬೂದು ಬಣ್ಣ ಅಥವಾ ದಟ್ಟ ಬೂದು ಬಣ್ಣವನ್ನು ಹೊಂದಿದ್ದು ಮರವು ಒರಟಾಗಿರುತ್ತದೆ. ಒಳಭಾಗದಲ್ಲಿ ಕೆಂಪು ಮಿಶ್ರಿತ ಕಂದು ಬಣ್ಣವಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ವಕ್ರವಾದ ಸುಕ್ಕುಗಳಿರುತ್ತವೆ. ಬೇವಿನಲ್ಲಿ ಪ್ರೋಟೀನ್ ಅಂಶ ಶೇಕಡ 36% ಇರುತ್ತದೆ. ಬೇವಿನ ಮರದಲ್ಲಿ ಬೆಸ ಸಂಖ್ಯೆಯ ಚಿಕ್ಕ ಎಲೆಗಳಿರ್ತವೆ. ಹೂಗಳು ಬಿಳಿ ಅಥವಾ ತಿಳಿ ಹಳದಿ ಬಣ್ಣವನ್ನು ಹೊಂದಿದ್ದು ಚಿಕ್ಕದಾಗಿ ಸುಗಂಧಭರಿತವಾಗಿದ್ದು ಎಲೆಗಳ ನಡುವೆ ಗೊಂಚಲು ಗೊಂಚಲಾಗಿ ಬಿಡುವಂತಹದ್ದು. ಬೇವು ಕಾಯಿಯಾಗಿದ್ದಾಗ ಹಸಿರು ಬಣ್ಣವನ್ನು ಹೊಂದಿರುತ್ತದೆ, ಹಣ್ಣಾದಾಗ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಸ್ವಲ್ಪ ಉದ್ದವಾಗಿದ್ದು ಮೃದುವಾಗಿರುತ್ತದೆ. ಕಾಯಿಗಳು ಸಾಮಾನ್ಯವಾಗಿ ಜೂನ್ನಿಂದ ಆಗಸ್ಟ್ ತಿಂಗಳ ಮಧ್ಯಭಾಗದಲ್ಲಿ ಹಣ್ಣಾಗ್ತವೆ. ಮಳೆಗಾಲದ ಮೊದಲಿನ ಸಮಯದಲ್ಲಿ ಬೀಜಗಳ ಸಂಗ್ರಹಣೆಗೆ ಸೂಕ್ತವಾದಂತಹ ಸಮಯವಾಗಿದೆ. ಹಣ್ಣಿನಲ್ಲಿ ಲೋಳೆಯಿಂದ ಸುತ್ತುವರಿದಿರುವಂತಹ ಬೀಜ ಇರುತ್ತದೆ. ಸಿಪ್ಪೆಯನ್ನು ತೆಗೆದರೆ ಕಂದು ಬಣ್ಣದ ಬೀಜ ಇರುವುದನ್ನು ನಾವು ಗಮನಿಸಬಹುದು. ಬೇವಿನ ಹಣ್ಣು ಅಗಲಕ್ಕಿಂತ ಉದ್ದವಾಗಿರುತ್ತದೆ. ಮೃದುವಾಗಿದ್ದು ಸುಮಾರು 1.5 centimeters ಉದ್ದ ಇರಬಹುದು. ಬೇವಿನ ಬೀಜವನ್ನು ಬೇವಿನ ಕೀಟನಾಶಕ ಹಾಗೂ ಬೇವಿನ ಎಣ್ಣೆಯ ತಯಾರಿಕೆಯಲ್ಲಿ ಬಳಸಲಾಗ್ತದೆ. ಬೇವಿನ ವಿವಿಧ ಉತ್ಪನ್ನಗಳನ್ನು ಈ ರೀತಿಯಾಗಿ ಹೇಳಬಹುದು. ಬೇವಿನ ಸೊಪ್ಪು ಅಥವಾ ಎಲೆಯ ಕಷಾಯ, ಬೇವಿನ ಬೀಜ ಅಥವಾ ಬೇವಿನ ಬೀಜದ ಕಷಾಯ, ಬೇವಿನ ಎಣ್ಣೆ, ಬೇವಿನ ಹಿಂಡಿ, ಹಲ್ಲು ಪುಡಿ, ಪೇಸ್ಟ್, ಸಾಬೂನು, ಬೇವಿನ ಕೀಟನಾಶಕಗಳು, ಬೇವಿನ ಪೀಠೋಪಕರಣಗಳು, ಈ ಎಲ್ಲ ಉಪಯೋಗಕ್ಕೆ ಬರ್ತದೆ. ಬೇವನ್ನು ಹಸಿರೆಲೆ ಗೊಬ್ಬರವಾಗಿ ಕೂಡ ಬಳಸಬಹುದು. ಬೇವಿನ ಹಿಂಡಿ ಬೆಳೆಗಳಿಗೆ ಉತ್ತಮವಾದಂತಹ ಗೊಬ್ಬರವಾಗ್ತದೆ. ಬೇವಿನ ಹಿಂಡಿ ಮಣ್ಣಿನ ಕಣರಚನೆಯನ್ನು ಸುಧಾರಿಸುತ್ತದೆ, ಮಣ್ಣಿನ ಸೂಕ್ಷ್ಮಾಣುಜೀವಿಯ ಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಬೇವಿನ ಹಿಂಡಿಯಲ್ಲಿ ಶೇಕಡ 1.25% ಸಾರಜನಕ, ಶೇಕಡ 1.1% ರಂಜಕ ಹಾಗೂ ಶೇಕಡ 1.5% ಪೊಟ್ಯಾಷಿಯಂ ಅಂಶ ಇರುತ್ತದೆ. ಭತ್ತದಲ್ಲಿ ಬೇವಿನ ಹಿಂಡಿ ಲೇಪಿತ ಯೂರಿಯಾವನ್ನು ಬಳಸಬಹುದು. 30 kilos ಬೇವಿನ ಹಿಂಡಿಯನ್ನು 100 kilos ಯೂರಿಯಾದ ಜೊತೆ ಬೆರೆಸಬೇಕು. ಜೊತೆಗೆ 1 kilo ಡಾಂಬರ್ ಅಥವಾ 2 liters ಸೀಮೆ ಎಣ್ಣೆನ ಬೆರೆಸಬೇಕು. ಇದನ್ನು ಬಳಸುವುದರಿಂದ ಸಾರಜನಕ ಪೋಲಾಗುವುದನ್ನು ತಡೆಗಟ್ಟಬಹುದು. ಬೆಳೆಗೆ ಸಾರಜನಕವನ್ನು ನಿಧಾನವಾಗಿ ಮತ್ತು ಸತತವಾಗಿ ದೊರಕುವ ಹಾಗೆ ಮಾಡ್ತವೆ. ಇದರಿಂದ ಸಾರಜನಕವನ್ನು ಬೆಳೆಯು ಹೆಚ್ಚು ಬಳಸಿಕೊಳ್ಳುವುದಕ್ಕೆ ಸಹಾಯವಾಗ್ತದೆ. ಸಾವಯವ ಗೊಬ್ಬರಗಳ ತಯಾರಿಕೆಯಲ್ಲಿ ಬೇವಿನ ಎಣ್ಣೆಯನ್ನು ಬಳಸಬಹುದು. ಸೌಂದರ್ಯವರ್ಧಕ ಮುಲಾಮುಗಳಲ್ಲಿ, ಕೂದಲಿಗೆ ಬಳಸುವಂತಹ ಎಣ್ಣೆ, ಔಷಧಿಗೆ ಬಳಸುವಂತಹ ಸೋಪುಗಳಲ್ಲಿ ಎಣ್ಣೆಯ ಮಿಶ್ರಣವನ್ನು ಉಪಯೋಗಿಸಬಹುದು. ಬೇವು ಔಷಧಿಯ ಗುಣವನ್ನು ಕೂಡ ಹೊಂದಿದೆ. ಇದನ್ನು ನಾಟಿ ಔಷಧಿಯಾಗಿ ಕೂಡ ಬಳಸಬಹುದು. ಮಧುಮೇಹ ರೋಗಿಗಳಿಗೂ ಕೂಡ ಉತ್ತಮವಾದಂತಹ ಔಷಧಿ ಆಗ್ತದೆ. ಹೊಟ್ಟೆಯಲ್ಲಿರುವ ಜಂತುಹುಳುಗಳನ್ನು ನಾಶ ಮಾಡುವ ಗುಣವನ್ನು ಹೊಂದಿದೆ. ಬೇವಿನ ಬೀಜದ ಪುಡಿಯನ್ನು ಹಲ್ಲು ಪುಡಿ ತಯಾರಿಕೆಯಲ್ಲೂ ಕೂಡ ಬಳಸಬಹುದು. ಬೇವನ್ನು ಕೀಟನಾಶಕವಾಗಿ ಹಾಗೂ ಶಿಲೀಂದ್ರನಾಶಕವಾಗಿಯೂ ಕೂಡ ಬಳಸಲಾಗ್ತದೆ. ಕಹಿಬೇವು ಸಸ್ಯ ಮೂಲ ಕೀಟನಾಶಕವಾಗಿದ್ದು ಇದರಲ್ಲಿ ಸುಮಾರು 200 ವಿಷಕಾರಕ ಅಂಶಗಳಿರುತ್ತವೆ.